ಬಾರಗಿ ಬರುವಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರೆಯಾನ ಅಲ್ಲ ದರ್ ಪದ ರಾಮ ವೈರಾನ ಕೊಂಡೋ ಬಾರಗಿ ಬರುವಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರೆಯಾನ ಪುಷ್ಮನಿ ಅರ್ಮಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರಿಯಾನ ದರ್ಪ ದರ ಮಾ ವೈರಾನ ತಿಕೊಂಡೋ ಬಾರಗಿ ಬರುವಾನ ಮನಿ ದೇಪಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರಿಯಾನ ಅಲ್ಲ ದರ್ ಪದ ರಾಮ ವೈರಾನ ಕುಂದೋ ಬಾರಗಿ ಬರುವಾನ ಕುರ್ಮಾನಾದಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರಿಯಾನ ಅಲ್ಲ ದರ್ ಪದ ರಾಮ ವೈರಾನ ಕೊಂಡೋ ಬಾರಗಿ ಬರುವಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರಿಯಾನ ಅಲ್ಲ ದರ್ ಪದ ರಾಮ ವೈರಾನ ಕೊಂಡೋ ಬಾರಗಿ ಬರುವಾನ ಜನೆ ಮಾ ಕುರ್ಬಾನ ಇಷ್ಕ ತೈ ಮಾ ಬೆರಿಯಾನಾ